ಕೇಳುಗರಿಗೆಲ್ಲ ನಮಸ್ಕಾರ. ಭೂಮಿ ಬದುಕು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯಿಂದ ನೀಡಲಾಗುವ ಪ್ರಮಾಣ ಪತ್ರಗಳನ್ನು ಕುರಿತು ನಿವೃತ್ತ ತಹಶೀಲ್ದಾರ್ ಡಾಕ್ಟರ್ ವಿ ರಂಗನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಡಾಕ್ಟರ್ ರಂಗನಾಥ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಕಂದಾಯ ಇಲಾಖೆ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ನೀಡಲಾಗುವಂತಹ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಮಾಣ ಪತ್ರಗಳನ್ನು ಅವರು ಕಂದಾಯ ಇಲಾಖೆ ಮೂಲಕ ಪಡ್ಕೋಬಹುದು, ಪಡೆದುಕೊಳ್ಳೋದಕ್ಕೆ ಇರುವಂತಹ ಮಾರ್ಗಗಳೇನು, ಸಕಾಲದಲ್ಲಿ ಯಾವುದಾದರೂ ಬರುತ್ತಾ, ಮತ್ತೆ ಯಾವ ರೀತಿ ಈ ಪ್ರಮಾಣ ಪತ್ರಗಳನ್ನು ತಮ್ಮ ಜಮೀನಿಗೆ ತಮ್ಮ ಬದುಕಿಗೆ ಸಂಬಂಧಪಟ್ಟಂತ ಇರುವಂತಹ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡು ದಾಖಲೆಗಳನ್ನು ಭದ್ರವಾಗಿ ಇಟ್ಕೋಬಹುದು. ಒಬ್ಬ ನಿವೃತ್ತ ತಹಶೀಲ್ದಾರಾಗಿ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೋಬೇಕು ಸರ್. ತುಂಬಾ ಒಳ್ಳೆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀರಿ. ಯಾಕಂದ್ರೆ ಕಂದಾಯ ಇಲಾಖೆ ಎಲ್ರಿಗೂ ಬೇಕಾದಂತಹ ಇಲಾಖೆ, ಅದು ಹುಟ್ಟಿನಿಂದ ಆರಂಭವಾಗಿದ್ದು ಸಾವಿನ ತನಕ ಸತತವಾಗಿ ಕಂದಾಯ ಇಲಾಖೆ ಸಂಪರ್ಕ ಜನರಿಗೆ ಬೇಕಾಗುತ್ತೆ. ಅವರು ಯಾವುದೇ ಸ್ತರದ ರೀತಿಯಲ್ಲಿ ಕೆಲಸ ಮಾಡ್ತಿರಬಹುದಾದರೂ ಅವರಿಗೆ ಕಂದಾಯ ಇಲಾಖೆಯ ಸಂಪರ್ಕ ಬೇಕೇ ಬೇಕಾಗುತ್ತೆ. ಹಾಗಾಗಿಯೇ ಸರ್ಕಾರ ಕಂದಾಯ ಇಲಾಖೆಗೆ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ವಹಿಸಿದೆ. ಜನರಿಗೆ ಬೇಕಾದಂತಹ ಪ್ರಮಾಣ ಪತ್ರಗಳು, ತಾವು ಪ್ರಸ್ತಾಪ ಮಾಡಿರೋ ಹಾಗೆ ಹಲವಾರು ರೀತಿಯ ಪ್ರಮಾಣ ಪತ್ರಗಳು ಜನರಿಗೆ ಬೇಕಾಗುತ್ತೆ, ರೈತರಿಗೆ ಬೇಕಾಗುತ್ತೆ. ಅದನ್ನೆಲ್ಲ ಕೊಡುವಂತಹ ಕೆಲಸವನ್ನ ಕಂದಾಯ ಇಲಾಖೆ ಮಾಡುತ್ತೆ. ಈಗ ಸಕಾಲದ ಕಾಯ್ದೆ ಬಂದ ನಂತರ ಪ್ರತಿಯೊಂದು ಸರ್ಟಿಫಿಕೇಟ್ ಏನು ಇಲಾಖೆಯಿಂದ ಕೊಡಬೇಕು ಅದೆಲ್ಲದಕ್ಕೂ ಕಾಲಮಿತಿಯನ್ನು ಸಹ ನಿಗದಿ ಮಾಡಿದ್ದಾರೆ. ಹಾಗೆ ಸರಿಯಾದಂತಹ ಕಾಲಮಿತಿಯೊಳಗೆ ಕೊಡದೇ ಇದ್ರೆ ಅದರ ಬಗ್ಗೆ ನಾವು ಅಪೀಲ್ ಮಾಡಿಕೊಳ್ಳೋದಕ್ಕೂ ಅವಕಾಶವನ್ನ ಇಲಾಖೆಯಲ್ಲಿ ಮಾಡಿದೆ. ಸುಮಾರು 30, 40 ಅಥವಾ 50 ಅಲ್ಲಿ ತನಕ ಸರ್ಟಿಫಿಕೇಟ್ ಪ್ರಮಾಣ ಪತ್ರಗಳನ್ನ ಕಂದಾಯ ಇಲಾಖೆಯಿಂದ ನೀಡಲಾಗುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಬೇಕಾಗಿರುವಂತಹದ್ದು ಈ ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ, ಅದು ಕ್ಯಾಶ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿ ಏನ್ ಕರಿತೀವಿ, ಅದನ್ನ ಸಾಮಾನ್ಯವಾಗಿ ಎಲ್ರಿಗೂ ಬೇಕಾಗುತ್ತೆ. ಅವ್ರದ್ದು ಎಷ್ಟೇ ವರಮಾನ ಇದ್ರು ಜಾತಿಗೆ ಸಂಬಂಧಪಟ್ಟ ಹಾಗೆ ಅವರು ಪ್ರಮಾಣ ಪತ್ರಗಳನ್ನು ತಗೋಬೇಕಾಗತ್ತೆ. ಅನೇಕ ಸರ್ಕಾರದ ಸವಲತ್ತುಗಳು ಅವರಿಗೆ ಬೇಕು ಅಂತ ಹೇಳಿದ್ರೆ ಈ ಆದಾಯ ಪ್ರಮಾಣ ಪತ್ರವನ್ನು ಅವರು ಪಡೆದುಕೊಳ್ಬೇಕಾಗತ್ತೆ. ಇದಕ್ಕೆ ಸರ್ಕಾರ ಒಂದು ಕಾನೂನನ್ನು ಮಾಡಿದೆ. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಈ ಗುಂಪಿಗೆ ಸೇರಿದಂತಹ ಜನ ಅವರು ಜಾತಿ ಪ್ರಮಾಣ ಪತ್ರವನ್ನು ಒಂದು ಸಲ ತಗೊಂಡ್ರೆ ಅದು ಅವರ ಇಡೀ ಲೈಫ್ ಟೈಮ್ಗೆ ಸಾಕಾಗುತ್ತೆ. ಅಂದ್ರೆ ಪದೇ ಪದೇ ಆ ಸರ್ಟಿಫಿಕೇಟ್ ತಗೋಬೇಕು ಅಂತಿರಲ್ಲ, ಯಾಕೆಂದ್ರೆ ಸಾಮಾನ್ಯವಾಗಿ ಜಾತಿಗಳು ಬದಲಾಗದೇ ಇರೋದ್ರಿಂದ ಒಂದು ಸಲ ಅವರು ಜಾತಿ ಪ್ರಮಾಣ ಪತ್ರವನ್ನ ತಗೊಂಡ್ರೆ ಅದು ಜೀವನ ಪರ್ಯಂತ ಅದು ಸಾಕಾಗತ್ತೆ. ಅವ್ರಿಗೇನಾದ್ರು ಹೆಚ್ಚುವರಿ ಪ್ರತಿಗಳು ಬೇಕು ಅಂತಿದ್ರು ಸಹ ಅವರು ತಗೊಳ್ಳೋದಕ್ಕೆ ಅವಕಾಶ ಇದೆ. ಈ ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ ಅದನ್ನು ಕೊಡಬೇಕಾದ್ರೆ ಅದ್ರ ಕೆಳಗಡೆ ಒಂದು ಸಂಖ್ಯೆಯನ್ನ ನಮೂದಿಸಿರುತ್ತೆ. ಆ ಸಂಖ್ಯೆಯನ್ನ ಹೇಳಿ ಕೌಂಟರ್ನಲ್ಲಿ ಹೇಳಿದ್ರೆ ತಕ್ಷಣದಲ್ಲೇ ತಿರುಗಾ ಪ್ರತಿಗಳು ಅವರಿಗೆ ಸಿಗುತ್ತೆ. ಈ ಜಾತಿ ಪ್ರಮಾಣ ಪತ್ರಕ್ಕೆ ಮುಖ್ಯವಾಗಿ ಅವರಿಗೆ ಶಾಲಾ ದಾಖಲಾತಿಗಳನ್ನ ಅಥವಾ ತಂದೆ ತಾಯಿಗಳ ಜಾತಿಯ ಪ್ರಮಾಣ ಪತ್ರವನ್ನ ಮೂಲವಾಗಿ ಕೊಡಬೇಕಾಗತ್ತೆ. ಅದು ದುರುಪಯೋಗ ಆಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಯಾವುದಾದ್ರೂ ಒಂದು ದಾಖಲೆಯನ್ನ ಅವರು ಕೊಟ್ಟು ಜಾತಿ ಪ್ರಮಾಣ ಪತ್ರವನ್ನ ಮಾಡ್ಕೋಬಹುದು. ಒಂದ್ಸಲ ತಗೊಂಡ್ರೆ ಅದು ಇಡೀ ಅವರ ಜೀವನ ಪರ್ಯಂತ ಅದನ್ನ ಉಪಯೋಗಿಸ್ಕೋಬಹುದು. ಹಾಗೆ ಈ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಏನ್ ತಗೊಳ್ತಾರೆ ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ, ಒಂದು ಶಾಲೆಯ ವಿದ್ಯಾಭ್ಯಾಸದಿಂದ ಮೊದಲುಗೊಂಡು ಸರ್ಕಾರಿ ಕೆಲಸಕ್ಕೆ ಸೇರೋ ತನಕ ಅಥವಾ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಸೀಟ್ಗಳನ್ನ ತಗೋಬೇಕಾದ್ರೆ ಅದಕ್ಕೂ ಸಹ ಈ ಸರ್ಟಿಫಿಕೇಟ್ಗಳು ಬೇಕಾಗತ್ತೆ. ಇದು ಆದಾಯ ಪ್ರಮಾಣ ಪತ್ರವನ್ನ ಸಾಮಾನ್ಯವಾಗಿ ಇಡೀ ಕುಟುಂಬದ ಆದಾಯದ ಪ್ರಮಾಣ ಪತ್ರ ಅಂತ ಹೇಳಿ ನಾವು ಅದನ್ನ ಕೊಡ್ತೀವಿ. ಅದರಲ್ಲಿ ಶಾಲಾ ವಿಷಯಕ್ಕೋಸ್ಕರ ಅಂದ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಸರ್ಟಿಫಿಕೇಟ್ಗಳನ್ನ ತಗೊಂಡಾಗ ಆದಾಯ ಪ್ರಮಾಣ ಪತ್ರವನ್ನ ಕೇಳಿದಾಗ ತುಂಬಾ ದೊಡ್ಡ ಪರಿಶೀಲನೆ ಅದರಲ್ಲಿ ಮಾಡೋದಿಲ್ಲ. ಅವರು ಅರ್ಜಿದಾರರು ಹೇಳುವಂತಹ ಹೇಳಿಕೆ ಏನಿರುತ್ತೆ ಅದನ್ನೇ ಆಧರಿಸಿಕೊಂಡು ಸಾಮಾನ್ಯವಾಗಿ ಕೊಟ್ಬಿಡುತ್ತೆ. ಯಾಕಂದ್ರೆ ಈಗ ಏಪ್ರಿಲ್ ಮೇ ಜೂನ್ ಈ ತಿಂಗಳುಗಳಲ್ಲಿ ಈ ಶಾಲೆಗಳಲ್ಲಿ ಇನ್ಕಮ್ ಸರ್ಟಿಫಿಕೇಟ್ಗಳನ್ನ ಕೇಳ್ತಾರೆ, ಆದಾಯ ಪ್ರಮಾಣ ಪತ್ರವನ್ನ ಕೇಳ್ತಾರೆ. ಆಗ ಈ ತಾಲೂಕು ಕಚೇರಿಗಳಲ್ಲಿ ದೊಡ್ಡ ಜನಜಂಗುಳಿ ಆಗುತ್ತೆ. ಯಾಕಂದ್ರೆ ಹೆಚ್ಚು ಕಮ್ಮಿ ಎಲ್ಲರೂ ಕ್ಯಾಶ್ ಸರ್ಟಿಫಿಕೇಟ್ಗೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ಗೋಸ್ಕರ ಬರೋದ್ರಿಂದಾಗಿ ಇದು ಸಕಾಲದಲ್ಲಿ ಅದಕ್ಕೆ 21 ದಿವಸದ ಕಾಲಮಿತಿಯನ್ನ ನಿಗದಿ ಮಾಡಿದ್ದಾರೆ. ಜಾತಿ ಪ್ರಮಾಣ ಪತ್ರಕ್ಕೂ ಸಹ 21 ದಿವಸ ಇದೆ, ಅಂದ್ರೆ 21 ಕೆಲಸದ ದಿವಸಗಳು. ಹಾಗೆ ಆದಾಯ ಪ್ರಮಾಣ ಪತ್ರಕ್ಕೂ 21 ಕೆಲಸದ ದಿವಸಗಳನ್ನ ನಿಗದಿ ಮಾಡಿದೆ. ಆದರೆ ಜನ ಕಾಯುವಂತಹ ಸಹನೆಯನ್ನ ಕಳ್ಕೊಳ್ತಾ ಇರೋದ್ರಿಂದಾಗಿ ಇವತ್ತು ಕೊಟ್ಟರೆ ನಾಳೆನೇ ಬೇಕು ಹಾಗೆ ಅಂತೇಳಿ ಒತ್ತಡವನ್ನ ಹೇಳ್ತಾರೆ. ಮತ್ತೆ ಪದೇ ಪದೇ ನಮಗೆ ಆಫೀಸ್ಗೆ ಬರೋದಕ್ಕೆ ಕಚೇರಿ ತಾಲೂಕು ಕಚೇರಿಗಳಿಗೆ ಬರಕ್ ಆಗಲ್ಲ ಅಂತೇಳಿ ಮಧ್ಯವರ್ತಿಗಳನ್ನ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದು ಬೇಕಾಗಿಲ್ಲ, ಯಾಕಂದ್ರೆ ಈಗೆಲ್ಲ ಆನ್ಲೈನ್ ಅಲ್ಲೂ ಸಹ ನಾವು ಈ ಸರ್ಟಿಫಿಕೇಟ್ಗಳನ್ನ ತಗೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿರೋದ್ರಿಂದ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ಅವರು ತಗೊಂತು ಅಂತ ಹೇಳಿದ್ರೆ ಅವರು ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡುವಂತದನ್ನು ಸಹ ಬಿಡಬಹುದಾಗಿದೆ. ಮತ್ತೆ ಈ ಆದಾಯ ಪ್ರಮಾಣ ಪತ್ರಕ್ಕೆ 5 ವರ್ಷಗಳ ಕಾಲಾವಕಾಶ ಇದೆ. ಒಂದ್ಸಲ ಅವರು ತಗೊಂಡ್ರೆ 5 ವರ್ಷದ ತನಕ ಅದೇ ಪತ್ರವನ್ನ ಅವರು ಉಪಯೋಗಿಸ್ಕೋಬಹುದು. ಇದರಲ್ಲೂ ಸಹ ಕೆಳಗಡೆ ಒಂದು ಸಂಖ್ಯೆಯನ್ನ ನಮೂದಿಸಲಾಗುತ್ತೆ. ಹೆಚ್ಚಿನ ಪ್ರತಿಗಳು ಬೇಕಿತ್ತು ಅಂತ ಹೇಳಿದ್ರೆ ಆ ಸಂಖ್ಯೆಯನ್ನ ನಮ್ಮ ಭೂಮಿ ಶಾಖೆ ಅಥವಾ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳ ಕೌಂಟರ್ಗಳಲ್ಲಿ ಕೊಡ್ತು ಅಂತ ಹೇಳಿದ್ರೆ ಅವರಿಗೆ ತಕ್ಷಣದಲ್ಲೇ ಆ ಪ್ರಮಾಣ ಪತ್ರಗಳು ಸಿಗುತ್ತೆ. ಸೊ ಇದೆರಡೂ ಸಾಮಾನ್ಯವಾಗಿ ಎಲ್ಲ ರೀತಿಯ ಜಾತಿ ಜನಾಂಗ ಇವರುಗಳಿಗೆ ಬೇಕಾಗಿರುವಂತಹದ್ದು ಈ ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ. ಸೊ ಇದು 21 ಕೆಲಸದ ದಿವಸಗಳ ಮುಗಿಯೋದ್ರೊಳಗೇನೆ ಅವ್ರ ಕೈಗೆ ಸಿಗುತ್ತೆ. ಈಗಂತೂ ಇದನ್ನ ಕಾಪಿಗಳನ್ನ ಅದರ ಪ್ರತಿಗಳನ್ನ ತಾಲೂಕು ಕಚೇರಿಯಿಂದಾನೆ ತಗೋಬೇಕು ಅಂತ ಹೇಳಿಲ್ಲ, ಅವರಿಗೆ ವೆಬ್ಸೈಟ್ ಮೂಲಕನೂ ಸಹ ಅವರು ಅದನ್ನ ತಗೊಳ್ಳೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಯಾಕಂದ್ರೆ ಮೊದಲೆಲ್ಲ ಒಂದು ಹಾಲೋಗ್ರಾಮ್ ಅನ್ನ ಹಾಕ್ತಾ ಇತ್ತು, ಅದಕ್ಕೊಂದು ಸೈನ್ ಮಾಡ್ತಾ ಇತ್ತು, ಈಗ ಅದನ್ನು ಬೇಡ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿರೋದ್ರಿಂದ ಅವರು ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ಅವರು ಕೊಟ್ಟಿರುವಂತಹ ಒಂದು ಸಂಖ್ಯೆಯನ್ನ ನಮೂದು ಮಾಡ್ತು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಬೇಕಾದ್ರು ಇಡೀ ದೇಶದಲ್ಲಿ ಯಾವುದೇ ಮೂಲದಲ್ಲಿ ಕೂತ್ಕೊಂಡ್ಬೇಕಾದ್ರೂ ಅದರ ಪ್ರತಿಗಳನ್ನ ಪಡೆಯೋದಕ್ಕೆ ಈಗ ಅವಕಾಶವನ್ನ ಕಲ್ಪಿಸಲಾಗಿದೆ. ಸೊ ಇಲ್ಲಿ ಮುಖ್ಯವಾಗಿ ಅದೇನೆ, ಒಂದು ಹೆಚ್ಚು ಪ್ರೆಷರ್ ಇದೆ ಅಂತ ಹೇಳಿ ಅನ್ಕೊಳ್ಳದೇನೆ ಅಥವಾ ತುಂಬಾ ಬೇಗ ಆಗಬೇಕು ಅಂತ ಅನ್ನೋದನ್ನ ಬಿಟ್ಟು ಆ 21 ದಿವಸ ಕಾಯೋ ಆಗಿತ್ತು ಅಂತ ಹೇಳಿದ್ರೆ ಸುಲಭವಾಗಿ ಪ್ರಮಾಣ ಪತ್ರಗಳನ್ನ ಅವರು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಸಾಮಾನ್ಯ ಜನಕ್ಕೆ ಬೇಕಾಗಿರುವಂತಹದ್ದು ಈ ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರ. ಈ ಜನನ ಪ್ರಮಾಣ ಪತ್ರ ನಮ್ಮ ಅಫಿಡವಿಟ್ ಪ್ರತಿಯೊಂದು ಎಲ್ಲೇನು ಸಲ್ಲಿಸ್ತೀವಿ ಅಲ್ಲಿಗೆಲ್ಲವನ್ನೂ ಇದನ್ನ ಕೇಳ್ತಾರೆ. ಸಾಮಾನ್ಯವಾಗಿ ಡೇಟ್ ಆಫ್ ಬರ್ತ್ನ ಪ್ರೂಫ್ ಆಗಿ ಇದನ್ನ ಕೊಡಬೇಕಾಗುತ್ತೆ. ಕೊನೆಗೆ ಎಷ್ಟೊಂದು ನೀವು ಪಾಸ್ಪೋರ್ಟ್ ಮಾಡಿಸಬೇಕಾದ್ರೂ ಸಹ ಜನನ ಪ್ರಮಾಣ ಪತ್ರ ಬೇಕು ಆಗಿ ಅಂತ ಹೇಳಿ ಕೇಳ್ತಾರೆ. ಇದು ನಗರ ಪ್ರದೇಶದಲ್ಲಿ ಆಯಾ ಆಸ್ಪತ್ರೆಗಳಲ್ಲಿ ಅಂದ್ರೆ ನಗರ ಮತ್ತೆ ತಾಲೂಕು ಮಟ್ಟದ ಕೇಂದ್ರಗಳಲ್ಲಿ ಆಯಾ ಆಸ್ಪತ್ರೆಗಳಲ್ಲಿ ಎಲ್ಲಿ ಮಕ್ಕಳು ಹುಟ್ಟುತ್ತಾರೆ ಆ ಆಸ್ಪತ್ರೆಯಲ್ಲೇನೆ ಅದರ ರಿಜಿಸ್ಟ್ರೇಷನ್ ಆಗುತ್ತೆ, ಅದರ ನೋಂದಣಿಯನ್ನ ಅಲ್ಲೇ ಮಾಡ್ಕೊಳ್ತಾರೆ. ಸೊ ಇದಾದ್ಮೇಲೆ ಒಂದು ವಾರದ ನಂತರ ಅವರು ಅದನ್ನ ಮಾಹಿತಿಯನ್ನ ಗಣಕೀಕರಣ ಮಾಡಬೇಕು, ಕಂಪ್ಯೂಟರೈಸೇಷನ್ ಅನ್ನು ಮಾಡಿ ತಾಲೂಕು ಕಚೇರಿಗೆ ಅದನ್ನ ಕಳಿಸ್ಕೊಡ್ಬೇಕು. ಇಲ್ಲಿ ಎರಡು ರೀತಿಯಾದಂತಹ ಜನನ ಪ್ರಮಾಣ ಪತ್ರಗಳು ಅಥವಾ ಎರಡು ತರಹದ ಜನನ ಪ್ರಮಾಣ ಪತ್ರಗಳನ್ನ ತಗೋಬಹುದಾಗಿದೆ. ಒಂದು ವರ್ಷದೊಳಗೆ ಇತ್ತೀಚೆಗೆ ನಮ್ಗೆ 1 ವರ್ಷದೊಳಗೆ ಇತ್ತೀಚೆಗೆ ಆಗಿರುವಂತಹ ಹುಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮಾಣ ಪತ್ರ ಬೇಕಿತ್ತು ಅಂತ ಹೇಳಿದ್ರೆ ಒಂದು ವಾರದೊಳಗೆ 6-7 ದಿವಸಗಳಲ್ಲೇ ಅದನ್ನ ತಗೋಬಹುದು. ಒಂದು ವರ್ಷಕ್ಕೆ ಜಾಸ್ತಿ ಆದ್ರೆ ಅದಕ್ಕೆ 14 ದಿವಸದ ಕಾಲಮಿತಿಯನ್ನ ನಿಗದಿ ಮಾಡಲಾಗಿದೆ. ಈ ನಗರ ಪ್ರದೇಶದಲ್ಲಿ ಸುಮಾರು 2000 ಇತ್ತೀಚಿನ ಈ ಜನನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಂಪ್ಯೂಟರೈಸೇಷನ್ಗಳು ಆಗಿದೆ. ತಾಲೂಕು ಕಚೇರಿಗಳಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಇದು ಆಗ್ತಾ ಇದೆ, ಆದ್ರೆ ಇನ್ನೂ ಅಷ್ಟು ಪೂರ್ಣವಾಗಿ ಆಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಹಳೆ ರೆಕಾರ್ಡ್ಗಳು ಅದೆಲ್ಲವನ್ನು ಸಾಮಾನ್ಯವಾಗಿ ವಿಲೇಜ್ ಅಕೌಂಟೆಂಟ್ಗಳು ಅದನ್ನ ಮೇಂಟೈನ್ ಮಾಡಿ 1 ವರ್ಷ ಆದ ನಂತರ ಅದನ್ನ ತಾಲೂಕು ಕಚೇರಿಗಳಿಗೆ ಕೊಡಬೇಕಾಗುತ್ತೆ. ಹಾಗಾಗಿ 1 ವರ್ಷದೊಳಗಿದ್ರೆ ವಿಲೇಜ್ ಅಕೌಂಟೆಂಟ್ಗಳಿಂದನೇ ನಾವು ಅದನ್ನ ಗ್ರಾಮ ಲೆಕ್ಕಿಗರಿಂದ ಸರ್ಟಿಫಿಕೇಟ್ಗಳನ್ನ ತಗೋಬಹುದು. ಅದಕ್ಕಿಂತ ಹಿಂದಿನದ್ದು ಬೇಕು ಅಂತ ಹೇಳಿದ್ರೆ ತಾಲೂಕು ಕಚೇರಿಗೆ ಅರ್ಜಿಯನ್ನು ಕೊಟ್ಟು ಅಲ್ಲಿ ಅದನ್ನ ತಗೋಬಹುದು. ಇಲ್ಲೂ ಸಹ ಒಂದು ಸಮಸ್ಯೆ ಬರುವಂತದ್ದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಆಸ್ಪತ್ರೆಯಲ್ಲಿ ಮಕ್ಕಳು ಹುಟ್ಟಿದಾಗ ತಂದೆ ತಾಯಿ ಹೆಸರು ಮಾತ್ರ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ, ಮಕ್ಕಳ ಹೆಸರು ಹಾಕಿರೋದಿಲ್ಲ. ಅದು ಹಾಕೋದಕ್ಕೆ ಅವಕಾಶ ಇದೆ, ಆನಂತರ ಅವರು ಡಿಕ್ಲೇರ್ ಮಾಡ್ಕೋಬಹುದು, ಮಕ್ಕಳ ಹೆಸರನ್ನು ಸೇರಿಸಿನೇ ಅವರು ಬರ್ತ್ ಸರ್ಟಿಫಿಕೇಟ್ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಒಂದ್ಸರಿ ನೋಡ್ಕೋಬೇಕು ಎಂಟ್ರಿ ಆಗಿದೆ ಅನ್ನೋದು. ಆಸ್ಪತ್ರೆಗಳಲ್ಲಿದ್ರೆ ತೊಂದರೆ ಇಲ್ಲ, ಅಲ್ಲಿಂದ ಬರುತ್ತೆ. ಆದರೆ ಇನ್ನೂ ಸಹ ಕೆಲವು ಕಡೆ ಮನೆಗಳಲ್ಲಿ ಮಕ್ಕಳ ಜನನ ಆಗತ್ತೆ, ಆ ಥರದೊಂದು ವ್ಯವಸ್ಥೆ ಇನ್ನೂ ಅಲ್ಲಲ್ಲಿ ಇದೆ. ಅಂತ ಸಮಯದಲ್ಲಿ ಅವರು ತಕ್ಷಣದಲ್ಲೇನೆ ಸಂಬಂಧಪಟ್ಟಂತಹ ವಿಲೇಜ್ ಅಕೌಂಟೆಂಟ್ಗೆ, ಗ್ರಾಮಗಳಲ್ಲಾದ್ರೆ ವಿಲೇಜ್ ಅಕೌಂಟೆಂಟ್ಗೆ, ಪಟ್ಟಣಗಳಲ್ಲಾದ್ರೆ ಮುನ್ಸಿಪಾಲಿಟಿ ಅವರಿಗೆ ಇದರ ಮಾಹಿತಿಯನ್ನ ಕೊಟ್ಟು ಅದನ್ನ ರಿಜಿಸ್ಟರ್ ಮಾಡಿಸ್ಕೋಬೇಕು. ಯಾಕಂದ್ರೆ ಮುಂದಕ್ಕೆ ನಮಗೆ ಅನೇಕರಿಗೆ ಗೊತ್ತಾಗಲ್ಲ, ಈಗಲೇನೆ ನಮಗದು ಯಾತಕ್ಕೆ ಬೇಕು, ಅದು 5 ವರ್ಷ ಆದ್ಮೇಲೆ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ತಗೊಂಡ್ರೆ ಆಯ್ತಲ್ಲ ಹಾಗೆ ಅಂತ. ಆದ್ರೆ ದಿವಸ ಕಳೆದ ಹಾಗೆ ತಡ ಆಗ್ತಿದ್ದ ಹಾಗೆನೆ ಅದ್ರ ಸೇರಿಸೋದಕ್ಕೆ ಮಾಡೋದಕ್ಕೆ ತುಂಬಾ ಓಡಾಟಗಳಾಗುತ್ತೆ, ಅದಕ್ಕೆ ಅಫಿಡವಿಟ್ ಎಲ್ಲ ಮಾಡಿಸಬೇಕಾಗುತ್ತೆ. ಅದ್ರ ಬದಲು ಮಗು ಹುಟ್ಟುತ್ತಿದ್ದಾಗೆ ತಕ್ಷಣದಲ್ಲಿ ಆಸ್ಪತ್ರೆಗಳಾದ್ರೆ ಆಸ್ಪತ್ರೆ ವೈದ್ಯರು ಅದನ್ನ ಕೊಡ್ತಾರೆ, ಗ್ರಾಮಗಳಲ್ಲಾದ್ರೆ ಅದನ್ನ ವಿಲೇಜ್ ಅಕೌಂಟೆಂಟ್ ರಿಜಿಸ್ಟ್ರೇಷನ್ ಆಫೀಸರ್ ಇರ್ತಾರೆ. ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಆಫೀಸರು ನಮ್ಮ ಗ್ರಾಮ ಲೆಕ್ಕಿಗರು ಇರ್ತಾರೆ, ಅವ್ರ ಹತ್ರ ಅದನ್ನ ಕೊಡಬೇಕು. ಕೊಡಬೇಕು ಅಂತೂ ಇಲ್ಲ, ವಿಲೇಜ್ ಅಕೌಂಟೆಂಟ್ಗಳಿಗೆ ಗೊತ್ತಾದ್ರೆ ಅವರೇ ಅದನ್ನ ದಾಖಲೆ ಮಾಡ್ಕೋಬೇಕು ಹಾಗೆ ಅಂತಾನು ಹೇಳಲಾಗುತ್ತೆ. ಆದರೆ ಯಾವುದೋ ಕೆಲಸದ ಒತ್ತಡದಿಂದನೋ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಅವರು ಅದನ್ನ ಆ ಎಂಟ್ರಿಯನ್ನು ಮಾಡಿಕೊಳ್ಳದೇ ಇದ್ರೆ ಆಗ ಜನಕ್ಕೆ ಅದು ತೊಂದರೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಜನರು ಅದನ್ನು ಮುಂಚಿತವಾಗಿನೇ ಸಂಬಂಧಪಟ್ಟಂತಹ ವಿಲೇಜ್ ಅಕೌಂಟೆಂಟ್ಗೆ ಅಥವಾ ಮುನ್ಸಿಪಾಲಿಟಿಗಳಿಗೆ ಕಾರ್ಪೊರೇಷನ್ಗೆ ಆ ಮಕ್ಕಳು ಹುಟ್ಟಿದ್ರ ಬಗ್ಗೆ ತಂದೆ ತಾಯಿಯ ಹೆಸರು, ಮಗುವಿನ ಹೆಸರು ಇಟ್ಟಿದ್ರೆ ಮಗುವಿನ ಹೆಸರನ್ನು ಸಹ ಹೇಳಿ ತಗೋಬಹುದು. ಮಗು ಹುಟ್ಟಿದ ಒಂದು ವಾರದ ನಂತರ ಈ ಬರ್ತ್ ಸರ್ಟಿಫಿಕೇಟ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಏನಂದ್ರೆ ಹಿಂದಿನ ಈಗ 5 ವರ್ಷ 10 ವರ್ಷ ಹಿಂದೆ ಮಗು ಹುಟ್ಟಿದೆ ಆದರೆ ಅದರದ್ದು ದಾಖಲೆ ಇಲ್ಲ ಅಥವಾ ಎಂಟ್ರಿ ಆಗಿಲ್ಲ ಅಂತನ್ನೋ ಸಮಯದಲ್ಲಿ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಒಂದು ಫಾರ್ಮಾಲಿಟೀಸ್ ಇರುತ್ತೆ. ಅರ್ಜಿಯನ್ನು ಕೊಡಬೇಕು, ಅಫಿಡವಿಟ್ ಅನ್ನು ಕೊಡಬೇಕು, ಆ ನಂತರ ಅದಕ್ಕೆ ಎಂಟ್ರಿಯನ್ನು ಹಾಕಿಸ್ಕೋಬೇಕಾಗತ್ತೆ. ಈಗಂತೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡುತ್ತೆ. ಜನನ ಪ್ರಮಾಣ ಪತ್ರವನ್ನ ಮಗು ಹುಟ್ಟುತ್ತಿದ್ದಾಗೇನೆ ತಗೋಬೇಕು ಹಾಗೆ ಅಂತ. ಸೊ ಜನ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ತುಂಬಾ ಕಷ್ಟದ ಕೆಲಸ ಏನಲ್ಲ, ತಮ್ಮ ಊರಿನ ವಿಲೇಜ್ ಅಕೌಂಟ್ ಈಗಂತೂ ಎಲ್ಲರತ್ತೂ ಈ ಮೊಬೈಲ್ ಫೋನ್ಗಳಿರೋದ್ರಿಂದ ಮೊಬೈಲ್ ಫೋನಲ್ಲಿ ಹೇಳಿದ್ರೂ ಸಹ ಅವರದನ್ನ ದಾಖಲೆಯನ್ನ ಮಾಡ್ಕೋಬಹುದು. ಅಥವಾ ನಮ್ಮ ಗ್ರಾಮಗಳಲ್ಲಿ ಗ್ರಾಮ ಸಹಾಯಕರು ಅಂತ ಇರ್ತಾರೆ, ಅವರಂತೂ ಊರಿನವರೇ, ಆಯಾ ಊರಿಗೆ ಸಂಬಂಧಪಟ್ಟವರೇನೆ, ಅವ್ರು ಹೇಳಿದ್ರು ಸಾಕು, ಅದ್ರ ಮೂಲಕ ವಿಲೇಜ್ ಅಕೌಂಟೆಂಟ್ ಹೋಗಿ ಅವರದನ್ನ ಎಂಟ್ರಿ ಹಾಕೋಬಹುದು. ಆದ್ರೆ ಒಂದು ವರ್ಷದ ನಂತರದ ಅವಧಿನಲ್ಲಿ ಈ ಹಿಂದಿನ ದಿವಸಕ್ಕೆ ಇದನ್ನ ಸೇರಿಸಬೇಕು ಅಂತಂದ್ರೆ ಸ್ವಲ್ಪ ಆಗ ತಾಲೂಕು ಕಚೇರಿಗೆ ಬರಬೇಕಾಗತ್ತೆ. ಒಂದು ವರ್ಷದ ದಾಖಲೆಗಳು ನಮ್ಮ ಗ್ರಾಮ ಲೆಕ್ಕಿಗರ ಹತ್ರ ಇರುತ್ತೆ, ಅಲ್ಲೇ ತಗೋಬಹುದು. ಅದೇ ರೀತಿಯಲ್ಲಿ ಈ ಮರಣ ಪ್ರಮಾಣ ಪತ್ರ ಅಥವಾ ಡೆತ್ ಸರ್ಟಿಫಿಕೇಟ್ ಅಂತ ಹೇಳಿ ಏನು ಕರಿತೀವಿ, ಇದನ್ನು ಸಹ ನಮ್ಮ ವಿಲೇಜ್ ಅಕೌಂಟೆಂಟ್ಗಳೇ ಕೊಡೋದಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಅವರು ಮರಣದ ನೋಂದಣಾಧಿಕಾರಿ ಸಹ ಅವರೇ ಆಗಿರ್ತಾರೆ. ಜನನ ಪ್ರಮಾಣ ಪತ್ರಕ್ಕೆ ಎಷ್ಟು ಮಹತ್ವ ಇದೆಯೋ ಮರಣ ಪ್ರಮಾಣ ಪತ್ರಕ್ಕೂ ಅಷ್ಟೇ ಮಹತ್ವ ಇದೆ. ಯಾಕೆಂದ್ರೆ ಈಗ ಯಾವುದೇ ಒಂದು ವ್ಯಕ್ತಿ ಹೆಸರಿನಲ್ಲಿ ಪ್ರಾಪರ್ಟಿ ಇದ್ರೆ, ಆಸ್ತಿಗಳಿದ್ರೆ, ಅದರ ಬದಲಾವಣೆ 3 ವರ್ಷಕ್ಕೂ 4 ವರ್ಷದ ನಂತರ ಅಯ್ಯೋ ನಮ್ಮ ಹೆಸರು ಖಾತೆ ಆಗಲಿಲ್ಲ ಹಾಗೆ ಅಂತ ಅನ್ಕೊಂಡ್ಬರ್ತಾರೆ. ಖಾತೆ ಆಗಬೇಕು ಅಂತ ಹೇಳಿದ್ರೆ ಈ ಮರಣ ಪ್ರಮಾಣ ಪತ್ರವನ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಡೆತ್ ಸರ್ಟಿಫಿಕೇಟು ಅದೊಂದು ಮಹತ್ವವಾದಂತಹ ಒಂದು ದಾಖಲೆನೆ ಆಗೋದ್ರಿಂದ, ಮತ್ತೆ ಇದು ಯಾವ ರೀತಿಯಲ್ಲಿ ಡೆತ್ ಆಯಿತು ಅನ್ನೋದು ಬೇಕಾಗತ್ತೆ. ಅನ್ಯಾಚುರಲ್ ಡೆತ್ಗಳಾದ್ರೆ ಅದು ಪೊಲೀಸ್ ರಿಪೋರ್ಟ್ ಆಗಿರಬೇಕಾಗತ್ತೆ, ಪೋಸ್ಟ್ಮಾರ್ಟಮ್ ಆಗಬೇಕಾಗತ್ತೆ, ಆ ನಂತರ ಅದನ್ನ ದಾಖಲೆಯನ್ನು ಮಾಡಬೇಕು. ಆದರೆ ಜನ ಯಾವುದೇ ಕಾರಣದಿಂದ ಮನೆಯಲ್ಲಿ ಜನನ ಅಥವಾ ಮರಣ ಆದಾಗ ಸಂಬಂಧಪಟ್ಟಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಮೂಲಕ ಅದನ್ನ ರಿಜಿಸ್ಟರ್ ಮಾಡ್ಕೊಂತು ಅಂತ ಹೇಳಿದ್ರೆ ಮುಂದಿನ ಸಮಸ್ಯೆಗಳನ್ನ ಅವರು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದಲ್ಲದೆ ಸಾಮಾನ್ಯವಾಗಿ ಬೇಕಾಗಿರುವಂತಹದ್ದು ಬೇರೆ ಬೇರೆ ರೀತಿಯಾದಂತಹ ಒಂದು ಸರ್ಟಿಫಿಕೇಟ್ಗಳನ್ನ ಕಂದಾಯ ಇಲಾಖೆಯಲ್ಲಿ ಕೊಡಲಾಗುತ್ತೆ. ಅದರಲ್ಲೂ ಸರ್ಕಾರಿ ನೌಕರ ಏನಾರು ಇನ್ನು ಸೇವೆಯಲ್ಲಿರುವಾಗಲೇ ಏನಾರು ಮೃತಪಟ್ಟರೆ ಅಂತವರ ಮಕ್ಕಳಿಗೆ ಈ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಅಂತಲೇ ಅನುಕಂಪದ ಆಧಾರದ ಮೇಲೆ ನೌಕರಿಯನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಅದು ಈ ಬರ್ತಾ ಬರ್ತಾ ಕಾನೂನನ್ನ ಬಿಗಿ ಮಾಡಿದರೆ ಆ ಕುಟುಂಬದಲ್ಲಿ ಇನ್ಯಾರು ಸರ್ಕಾರಿ ಕೆಲಸದಲ್ಲಿ ಇಲ್ಲ ಅಂತ ಆದ್ರೆ ಮಾತ್ರ ಈ ಅನುಕಂಪದ ಆಧಾರದ ನೌಕರಿಯನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಆ ಅರ್ಜಿಗಳು ಬೇರೆ ಬೇರೆ ಇಲಾಖೆಗೆ ಈ ಸಂಬಂಧವಾಗಿ ಅರ್ಜಿಯನ್ನ ಸಲ್ಲಿಸಿದಾಗ ಅವರು ಈ ನಿಮ್ಮ ಕುಟುಂಬದಲ್ಲಿ ಯಾರು ಸರ್ಕಾರಿ ಕೆಲಸದಲ್ಲಿ ಇಲ್ಲ ಅಂತನ್ನೋದ್ರ ಬಗ್ಗೆ ಒಂದು ಪ್ರಮಾಣ ಪತ್ರವನ್ನ ತಗೊಂಬನ್ನಿ ಹಾಗೆ ಅಂತ ಹೇಳಿ ಕೇಳ್ತಾರೆ. ಸೊ ಆಗ ಅವರು ತಾಲೂಕು ಕಚೇರಿಗೆ ಅರ್ಜಿಯನ್ನು ಕೊಟ್ಟು ನೋ ಗೌರ್ಮೆಂಟ್ ಜಾಬ್ ಸರ್ಟಿಫಿಕೇಟ್ ಫಾರ್ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರೆಯುತ್ತೆ, ಅನುಕಂಪದ ಆಧಾರದ ನೇಮಕಾತಿಗಾಗಿ ಸರ್ಕಾರಿ ಕೆಲಸದಲ್ಲಿ ಇಲ್ಲದ ಪ್ರಮಾಣ ಪತ್ರ ಇದನ್ನ ತಗೋಬೇಕಾಗತ್ತೆ. ಇದಕ್ಕೂ ಸಹ ಸಕಾಲದಲ್ಲಿ 7 ದಿವಸಗಳ ಕಾಲಾವಕಾಶ, 7 ಕೆಲಸದ ದಿವಸಗಳು ವರ್ಕಿಂಗ್ ಡೇಸ್ ಅಂತ ಕರಿತೀವಿ, ಅದನ್ನ ನಿಗದಿಯನ್ನ ಮಾಡಿದೆ. ಅದರ ಪ್ರಕಾರದಲ್ಲಿ ಅವರು ತಗೋಬಹುದು. ಇನ್ನು ಸಾಮಾನ್ಯವಾಗಿ ಬೇಕಾಗುವಂಥದ್ದು ವಾಸಸ್ಥಳದ ದೃಢೀಕರಣ ಪತ್ರ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳಿ ಕರಿತೀವಿ. ಇದು ಸಹ ಯಾವುದೇ ವ್ಯಕ್ತಿ ಯಾವುದೇ ಊರಿನಲ್ಲಿ ವಾಸ ಇದ್ದಾನೆ ಅಂತ ಹೇಳಿ ಅವ್ರು ಹೇಳಬೇಕಾದ್ರೆ ಯಾವ್ದಾದ್ರು ಒಂದು ಸರ್ಕಾರದ ದಾಖಲೆಯನ್ನ ಕೊಡಬೇಕಾಗತ್ತೆ. ಅದರಲ್ಲಿ ಮುಖ್ಯವಾದಂತಹ ದಾಖಲೆ ಅಂತ ಹೇಳಿದ್ರೆ ತಹಶೀಲ್ದಾರ್ ಕೊಡುವಂತಹದ್ದು, ಆ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಗ ಇದಕ್ಕೆ ತಮ್ಮ ಅರ್ಜಿಯನ್ನ ತಹಶೀಲ್ದಾರ್ಗೆ ಕೊಡ ಅಥವಾ ಡೆಪ್ಯೂಟಿ ತಹಶೀಲ್ದಾರ್ಗೆ ಕೊಡ್ತು ಅಂತ ಹೇಳಿದ್ರೆ ಅವರು ಸಂಬಂಧಪಟ್ಟಂತ ವಿಲೇಜ್ ಅಕೌಂಟೆಂಟ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ನ ಮಹಾಜರಿಗೆ ಕಳಿಸ್ತಾರೆ ಮನೆ ಹತ್ರಕ್ಕೆ. ಇವ್ರು ವಾಸ ಇರೋದು ಅವರಿಗೆ ದೃಢೀಕರಣ ಆಯಿತು ಅಂತ ಹೇಳಿದ್ರೆ ಆಗ ಅವರು ಆ ಒಂದು ವರದಿಯನ್ನ ಅವರೇನು ತಹಶೀಲ್ದಾರ್ಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ಅವರಿಗೆ ವಾಸಸ್ಥಳದ ದೃಢೀಕರಣ ಪತ್ರವನ್ನು ಕೊಡ್ತಾರೆ. ಇದರಲ್ಲಿ ಈಗ ಗ್ರಾಮೀಣ ಕೃಪಾಂಕ ಸರ್ಕಾರಿ ಕೆಲಸಗಳಿಗೆ ಸೇರ್ಬೇಕಾದ್ರೆ ಅಥವಾ ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇಕು ಅಂತ ಹೇಳಿದ್ರೆ, ಆಗ ಇವರು ಗ್ರಾಮೀಣ ಪ್ರದೇಶದಲ್ಲೇ ವಾಸ ಇದ್ದಾರೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅವರು ಈ ಒಂಥರ ಈ ವಾಸಸ್ಥಳದ ದೃಢೀಕರಣ ಪತ್ರವನ್ನ ತಗೋಬೇಕಾಗತ್ತೆ. ಅದರ ಆಧಾರದ ಮೇಲೆ ಅವರಿಗೆ ರಿಸರ್ವೇಷನ್ಗಳು ಸಿಗತ್ತೆ. ಇನ್ನು ರೈತರಿಗೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಸಾಕಷ್ಟು ಸರ್ಟಿಫಿಕೇಟ್ಗಳು ರೈತರಿಗೆ ಸಂಬಂಧಪಟ್ಟ ಹಾಗೆ ಸಿಗತ್ತೆ. ಅದರಲ್ಲಿ ಒಂದು ತಮ್ಮ ಜಮೀನನ್ನ ಮಾರಾಟ ಮಾಡಬೇಕಾದ್ರೆ ಕೆಲವು ದಾಖಲೆಗಳನ್ನ ಅವರು ಹೊಂದಿಸ್ಕೋಬೇಕಾಗತ್ತೆ. ಅಥವಾ ಈ ಕನ್ವರ್ಷನ್ ಅಂತ ಹೇಳಿ ಏನು ಭೂ ಪರಿವರ್ತನೆ ಅಂತ ಹೇಳಿ ಏನು ಕರಿತೀವಿ, ಆ ಭೂ ಪರಿವರ್ತನೆಯನ್ನ ಅಂದ್ರೆ ಈಗ ಅವರು ವ್ಯವಸಾಯಕ್ಕೋಸ್ಕರ ಇರುವಂತಹ ಜಮೀನನ್ನ ವ್ಯವಸಾಯೇತರ ಉದ್ದೇಶಕ್ಕೋಸ್ಕರ ಅದನ್ನ ಪರಿವರ್ತನೆಯನ್ನ ಭೂ ಪರಿವರ್ತನೆಯನ್ನ ಕೇಳಿ ಅರ್ಜಿಯನ್ನ ಸಲ್ಲಿಸಿದಾಗ ಅದಕ್ಕೆ ತುಂಬಾ ಸರ್ಟಿಫಿಕೇಟ್ಗಳನ್ನ ಕೇಳಲಾಗುತ್ತೆ. ಯಾಕೆಂದ್ರೆ ಕಂದಾಯ ಇಲಾಖೆಗೆ ಕೃಷಿ ಜಮೀನಿನ ಬಗ್ಗೆ ಮಾತ್ರ ಹೋಲ್ಡ್ ಇರುವಂತಹದ್ದು, ಅದರ ಬಗ್ಗೆ ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿ ಅಥವಾ ದಾಖಲೆಗಳಿರುವಂತಹದ್ದು ಕಂದಾಯ ಇಲಾಖೆಯಲ್ಲಿ ಕೃಷಿ ಭೂಮಿಗೆ ಮಾತ್ರ. ಒಂದು ಸಲ ಅದು ಕೃಷಿ ಭೂಮಿಯಿಂದ ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆ ಆದ್ರೆ ಆಗ ಕಂದಾಯ ಇಲಾಖೆ ಕಂಟ್ರೋಲ್ ಅದರ ಮೇಲೆ ಇರೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಒಂದು ಸಲ ಕೃಷಿ ಭೂಮಿಯನ್ನ ಕೃಷಿಯೇತರ ಉದ್ದೇಶಕ್ಕಾಗಿ ನಾವೇನಾದ್ರೂ ಅದನ್ನ ಬದಲಾವಣೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂತಹ ಸರ್ಟಿಫಿಕೇಟ್ ಗಳನ್ನ ಕೊಡಬೇಕು. ಯಾಕಂದ್ರೆ ಅದು ಕಂದಾಯ ಜಮೀನು ಅನ್ನೋದು ಪಕ್ಕ ಆದ ನಂತರವೇ ಅದು ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸಮಯದಲ್ಲಿ ಅವರು ತಾಲೂಕು ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿ ಬೇರೆ ಬೇರೆ ರೀತಿಯಾದಂತಹ ಸರ್ಟಿಫಿಕೇಟ್ ಗಳೆಲ್ಲವೂ ಪ್ರತ್ಯೇಕವಾಗಿರುವಂತದ್ದು ಒಂದು ಟೆನೆನ್ಸಿ ಇಲ್ಲದ ಬಗ್ಗೆ. ಈ ಟೆನೆನ್ಸಿ ಕಾಯ್ದೆ ಬಂದ ನಂತರ ಏನು ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬಂತು, ಆ ನಂತರ ಯಾರು ನಾವಿಲ್ಲಿ ಭೂಮಿಯನ್ನ ಉಳಿತಾ ಇದ್ವು ಮಾಡ್ತಾ ಇದ್ವು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ದು, ಆ ಅರ್ಜಿಗಳು ಇನ್ನೂ ಆ ಭೂ ನ್ಯಾಯಮಂಡಲಿನಲ್ಲಿ ಇತ್ಯರ್ಥ ಆಗದೇ ಇದ್ರೆ ಅಂತಹ ಭೂಮಿಯನ್ನ ಭೂ ಪರಿವರ್ತನೆಯನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆ ಸಮಯದಲ್ಲಿ ಅವರು ತಾಲೂಕು ಕಚೇರಿಗೆ ಅರ್ಜಿಯನ್ನು ಕೊಟ್ಟು ನನ್ನ ಜಮೀನಿನ ಅಥವಾ ನನ್ನ ಸರ್ವೆ ನಂಬರ್ನ ಜಮೀನಿನ ಬಗ್ಗೆ ಯಾರು ಟೆನೆನ್ಸಿ ಅರ್ಜಿಗಳನ್ನ ಕೊಟ್ಕೊಂಡಿದ್ದಾರಾ, ಟೆನೆನ್ಸಿ ಅರ್ಜಿಗಳನ್ನ ಕೊಟ್ಟಿದ್ರೆ ಅಂತವ್ರಿಗೆ ಭೂ ಪರಿವರ್ತನೆ ಮಾಡೋಕ್ಕೆ ಅವಕಾಶ ಇಲ್ಲ. ಅದು ತಾಲೂಕು ಕಚೇರಿಗಳಲ್ಲಿ ಒಂದು ರಿಜಿಸ್ಟರ್ ಇದೆ, ಈ ಟೆನೆನ್ಸಿ ಯಾರ್ಯಾರ್ದು ಇದೆ ಅಂತವ್ರದ್ದೆಲ್ಲ ಒಂದು ಪಟ್ಟಿಯನ್ನ ಮಾಡ್ಕೊಂಡಿರ್ತಾರೆ, ಅರ್ಜಿಗಳು ಬಂದಿರುವಂತದ್ದನ್ನ ಪಟ್ಟಿಯನ್ನ ಮಾಡ್ಕೊಂಡಿರ್ತಾರೆ. ಈಗ ಇದ್ರ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿದೆ, ಯಾಕಂದ್ರೆ 1974 ಇಲ್ಲಿ ತನಕ ಸಾಕಷ್ಟು ಸಲ ಆ ಭೂ ನ್ಯಾಯ ಮಂಡಳಿಗಳ ಸಿಟ್ಟಿಂಗ್ಸ್ ಆಗಿ ತುಂಬಾ ಜನಕ್ಕೆ ಈಗಾಗಲೇ ಅವರ ಅರ್ಜಿಗಳನ್ನ ಇತ್ಯರ್ಥ ಮಾಡಿ ಜಮೀನನ್ನು ಕೊಟ್ಟು ಎಲ್ಲ ಆಗೋಗಿದೆ. ಆದರೂ ಸಹ ಎಲ್ಲರೂ ಅರ್ಜಿಗಳು ಬಾಕಿ ಇದ್ದು, ಯಾಕಂದ್ರೆ ಈ ಟೆನೆನ್ಸಿನಲ್ಲಿ ಭೂ ನ್ಯಾಯ ಮಂಡಳಿ ಕೊಟ್ಟಂತಹ ತೀರ್ಪಿನ ವಿರುದ್ಧವಾಗಿ ಅವರು ಹೈಕೋರ್ಟ್ಗೆ ಅಪೀಲ್ ಹೋಗಬಹುದು, ಬೇರೆ ಕಡೆ ಹೋಗಕ್ಕೆ ಅವಕಾಶ ಇಲ್ಲ. ತಿರುಗಾ ಹೈಕೋರ್ಟ್ ಅದನ್ನ ರಿಮ್ಯಾಂಡ್ ಮಾಡಿ ಪುನಃ ವಾಪಸ್ಸು ಭೂ ನ್ಯಾಯ ಮಂಡಳಿಗೆ ಅದನ್ನ ಕಳಿಸ್ಕೊಡ್ಬಹುದು. ಸೊ ಅಂತ ಸಮಯದಲ್ಲಿ ಆ ತರದ ಏನಾದ್ರು ಪ್ರಕರಣ ಇಲ್ಲಿ ದಾಖಲಾಗಿದೆಯಾ ಅಂತ ನೋಡೋದಕ್ಕೆ ಈ ನೋ ಟೆನೆನ್ಸಿ ಸರ್ಟಿಫಿಕೇಟ್ ನ ಅವರು ತಗೋಬೇಕಾಗತ್ತೆ. ಟೆನೆನ್ಸಿ ಇಲ್ಲದ ಪ್ರಮಾಣ ಪತ್ರ ಹಾಗೆ ಅಂತ ಹೇಳಿ ಕರೀತೀವಿ. ಇದಕ್ಕೂ ಸಹ 7 ಕೆಲಸದ ದಿವಸಗಳನ್ನ ನಿಗದಿ ಮಾಡಿದೆ. ಸೊ ಇದು ಒಂದು ನಮಗೆ ಕನ್ವರ್ಷನ್ ಮಾಡಿಸ್ಕೋಬೇಕಾದ್ರೆ ಬೇಕಾಗಿರುವಂತದ್ದು. ಹಾಗೆ ಈ PTCL ಕಾಯ್ದೆ ಇದೆ, PTCL ಕಾಯ್ದೆನಲ್ಲಿ ಇದ್ರ ಮೇಲೆ ಯಾವುದು ವ್ಯಾಜ್ಯಗಳಿಲ್ಲ ಅಂತ ಗೊತ್ತಾಗಬೇಕೆ, ಅದಕ್ಕೂ ಸಹ ಈ ಒಂದು ಸರ್ಟಿಫಿಕೇಟ್ ಗಳನ್ನ ಅವರು ತಗೋಬೇಕಾಗತ್ತೆ. ಹಾಗೆ ಕೆಲವು NOC ಅಥವಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ನಿರಾಕ್ಷೇಪಣಾ ಪತ್ರ ಅಂತ ಹೇಳಿ ಏನ್ ಕರಿತೀವಿ, ಬೇರೆ ಬೇರೆ ಕಾಯ್ದೆಗಳ ಮೇಲೆ PTCL ಮೇಲೆ ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಗೆ ಸಂಬಂಧಪಟ್ಟಾಗೆ ಅಥವಾ ಸಾಮಾನ್ಯವಾಗಿ ಈ ಭೂ ಮಂಜೂರಾತಿ ನಿಯಮಗಳು ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸ್ ಅಂತ ಏನಿರುತ್ತೆ ಅದರ ಪ್ರಕಾರದಲ್ಲಿ ಇದರಲ್ಲಿ ಯಾವುದ್ರಲ್ಲೂ ನಮ್ಮ ಜಮೀನು ಅದು ವ್ಯಾಜ್ಯಗಳಿಲ್ಲ ಅಥವಾ ಅದ್ರ ಮೇಲೆ ಯಾವುದೇ ಅರ್ಜಿಗಳು ಬಾಕಿ ಇಲ್ಲ ಅಂತಾದ್ರೆ ಅಂತವ್ರು ಮಾತ್ರ ಭೂ ಪರಿವರ್ತನೆಗೆ ಅರ್ಜಿಯನ್ನ ಸಲ್ಲಿಸಿಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಇದಲ್ಲದೆ ಸಾಮಾನ್ಯವಾಗಿ ಕೃಷಿ ಕುಟುಂಬದ ಸದಸ್ಯರ ಪ್ರಮಾಣ ಪತ್ರ ಬೇಕು, ಅಗ್ರಿಕಲ್ಚರಲ್ ಫ್ಯಾಮಿಲಿ ಮೆಂಬರ್ ಸರ್ಟಿಫಿಕೇಟ್ ಅಂತ ಹೇಳಿ ಕೇಳುತ್ತೆ. ಯಾಕಂದ್ರೆ ಬ್ಯಾಂಕ್ಗಳಲ್ಲಿ ಕೆಲಸರಿ ಲೋನ್ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇದೆ, ಕೃಷಿ ಕುಟುಂಬದವರು ಲೋನ್ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂತ ಸಮಯದಲ್ಲಿ ಅವರು ತಾಲೂಕು ಕಚೇರಿಗೆ ಅಥವಾ ನಾಡು ಕಚೇರಿಗಳಿಗೆ, ಯಾಕಂದ್ರೆ ಡೆಪ್ಟಿ ತಹಶೀಲ್ದಾರ್ಗೂ ಇದರಲ್ಲಿ ಅಧಿಕಾರ ಇದೆ, ಅವ್ರು ಕೊಡೋದಕ್ಕೂ ಅವಕಾಶ ಇರುತ್ತೆ. ಸೊ ಹಾಗಾಗಿ ಕೃಷಿ ಕುಟುಂಬ ಸದಸ್ಯ ಪ್ರಮಾಣ ಪತ್ರ ಅಂದ್ರೆ ಇವರು ಕೃಷಿ ಕುಟುಂಬಕ್ಕೆ ಸೇರಿದವರು ಹಾಗೆ ಅಂತೇಳಿ ಒಂದು ಸರ್ಟಿಫಿಕೇಟ್ ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ನಮಗೆ ಭೂಮಿನೇ ಇಲ್ಲ ನಮ್ಮ ಹೆಸರಲ್ಲಿ, ಅದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಏನಾದ್ರು ಬೇಕು ಅಂತಂದ್ರು ಅದಕ್ಕೂ ಅವಕಾಶ ಇರುತ್ತೆ. ಭೂರಹಿತ ಪ್ರಮಾಣ ಪತ್ರ ಲ್ಯಾಂಡ್ಲೆಸ್ ಸರ್ಟಿಫಿಕೇಟ್ ಅಂತೇಳಿ ಕೊಡೋದಕ್ಕೂ ಅವಕಾಶ ಇದೆ. ಇದು ಸಹ ಉಪ ತಹಶೀಲ್ದಾರ್ ಮತ್ತೆ ತಹಶೀಲ್ದಾರ್ ಇಬ್ರು ಅದನ್ನು ಕೊಡಬಹುದು. ಇದಕ್ಕೂ 7 ದಿವಸದ ಕಾಲಾವಕಾಶವನ್ನ ನಿಗದಿ ಮಾಡಲಾಗಿದೆ, ಅಷ್ಟರೊಳಗೆ ಅವರು ತಗೊಳಕ್ ಅವಕಾಶ ಇರುತ್ತೆ. ಹಾಗೆ ನಾನು ಅಗ್ರಿಕಲ್ಚರ್ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಗೊಳ್ಬೇಕು ಸರ್ ಸರ್ಟಿಫಿಕೇಟ್ ಅನ್ಬೇಕು ಅಂದ್ರೆ ಅದನ್ನ ಕೊಡೋದಕ್ಕೂ ಕೃಷಿಕ ಪ್ರಮಾಣ ಪತ್ರ ಹಾಗೆ ಅಂತ ಹೇಳಿ ಕರಿತೀವಿ ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಇವನು ಅಗ್ರಿಕಲ್ಚರಿಸ್ಟ್ ಅಂತ ಹೇಳೋದಕ್ಕೆ ಸೆಕೆಂಡ್ರಿ ಇನ್ನೆಲ್ಲೂ ಇದು ದಾಖಲೆಗಳು ಸಿಕ್ಕಲ್ಲ ಇದು ಕಂದಾಯ ಇಲಾಖೆನಲ್ಲಿ ಮಾತ್ರ ಸಿಗುವಂತಹ ದಾಖಲೆ ಆಗಿರೋದ್ರಿಂದ ಇವನು ಇಂಥ ಊರಿನ ವಾಸಿ ನನಗೆ ಇಂಥ ಕಡೆ ಜಮೀನಿದೆ ಹಾಗೆ ಅಂತ ಹೇಳಿ ಕೊಡ್ತು ಅಂತ ಹೇಳಿದ್ರೆ ಅದು ಕಚೇರಿನಲ್ಲೇ ಕೂತ್ಕೊಂಡು ಈ ಆರ್ ಟಿ ಸಿಗಳನ್ನ ಪರಿಶೀಲನೆ ಮಾಡಿ ಇವನು ಅಗ್ರಿಕಲ್ಚರ್ ಫ್ಯಾಮಿಲಿ ಸೇರಿದಾನ ಅಂತ ಹೇಳಿ ಅವ್ರಿಗೆ ತೀರ್ಮಾನವನ್ನು ಮಾಡಿ ಈ ಪ್ರಮಾಣ ಪತ್ರವನ್ನ ಕೊಡಬಹುದು. ಇದು ಸಹ ಬೇರೆ ಬೇರೆ ಬ್ಯಾಂಕ್ಗಳಿಗೆ ತಗೊಂಡು ಕೊಡೋದಕ್ಕೆ ಬೇಕಾಗುತ್ತೆ. ಮತ್ತೆ ಬೇರೆ ಜಮೀನನ್ನ ಕೃಷಿ ಜಮೀನನ್ನ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಕೃಷಿಯೇತರರು ಕೃಷಿ ಜಮೀನನ್ನ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಬೇರೆ ಒಂದು ಪ್ರಾವಿಷನ್ ಇದೆ, ಆದರೂ ಸಹ ನಾನು ಅಗ್ರಿಕಲ್ಚರಿಸ್ಟ್ ಆಗಿದ್ರೂ ಮಾತ್ರ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ. ನಾನು ಕೃಷಿ ಮಾಡ್ತಾ ಇದ್ದೀನಿ ಅಂತ ಆದ್ರೆ ಇನ್ನೊಂದು ಕೃಷಿ ಭೂಮಿಯನ್ನ ತಗೋಬಹುದು. ಈಗ ಸರ್ಕಾರ ಇದನ್ನ ಕೃಷಿಯೇತರರು ಅಂದ್ರೆ ನಾನು ಇದುವರೆಗೆ ಕೃಷಿ ಅಗ್ರಿಕಲ್ಚರಿಸ್ಟ್ ಅಲ್ಲ ನಾನು, ಆದ್ರೂ ನನಗೆ ಅದ್ರ ಬಗ್ಗೆ ಆಸಕ್ತಿ ಇದೆ, ನನಗೆ ಜಮೀನನ್ನು ತಗೋಬೇಕಾಗಿದೆ ಅಂತ ಹೇಳಿದ್ರೆ ಅವರು ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಕಮಿಷನರ್ಗೆ ಅರ್ಜಿಯನ್ನ ಕೊಟ್ಟು ತಾನು ಯಾತಕ್ಕೋಸ್ಕರ ಈ ಕೃಷಿಗೆ ಬರ್ತಾ ಇದ್ದೀನಿ, ಯಾವ ಉದ್ದೇಶಕ್ಕೋಸ್ಕರ ಬರ್ತಾ ಇದ್ದೀನಿ ಅನ್ನೋದನ್ನ ಹೇಳ್ಕೊಂಡು ಈಗ ಅದನ್ನ 25 ಲಕ್ಷ ಮಾಡಿದ್ದಾರೆ. ಇದುವರೆಗೆ 2 ಲಕ್ಷ ಮಾತ್ರ ಇತ್ತು, ಅದು ಈಗ ಅದರ 25 ಲಕ್ಷ ರೂಪಾಯಿಗೆ ಎನ್ಹಾನ್ಸ್ ಮಾಡಿದ್ದಾರೆ. ಸೊ ಇದು ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಕಮಿಷನರ್ಸ್ ಉಪವಿಭಾಗಾಧಿಕಾರಿಗಳಿಗೆ ಅರ್ಜಿಯನ್ನ ಕೊಟ್ಟು ಇದನ್ನ ಕೊಡಬೇಕಾದ್ರೆ ಒಂದು ಅಗ್ರಿಮೆಂಟ್ ಅನ್ನ ಅವರು ಮಾಡ್ಕೊಳ್ಬೇಕಾಗತ್ತೆ. ಯಾರಿಂದ ಜಮೀನನ್ನ ತಗೋತಾ ಇದ್ದಾರೆ ಅವ್ರ ಕಡೆಯಿಂದ ಒಂದು ಪ್ರಮಾಣ ಪತ್ರವನ್ನ ಅಥವಾ ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡು ಅದರ ಜೊತೆಗೆ ಇವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗತ್ತೆ. ಅದು ಕಂದಾಯ ಇಲಾಖೆನಲ್ಲೇ ಸಿಗುವಂತದ್ದು. ಬಟ್ ಈ ಕಾರಣಕ್ಕೋಸ್ಕರ ಜಮೀನನ್ನ ಖರೀದಿಗೋಸ್ಕರನೇ ತಗೋತಾ ಇದ್ದೀನಿ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಆಗ ತುಂಬಾ ಅದನ್ನ ಡೀಟೇಲ್ ಆಗಿ ನಮ್ಮ ಫೀಲ್ಡ್ ಸ್ಟಾಫ್ ಅದನ್ನ ನೋಡ್ಕೊಂಡ್ಬರ್ತಾರೆ. ಅಂದ್ರೆ ಇವರಿಗೆ ಬೇರೆ ಬೇರೆ ರೀತಿಯ ಕೃಷಿ ವರಮಾನ ಎಷ್ಟು, ಕೃಷಿಯೇತರ ವರಮಾನ ಎಷ್ಟು, ಮನೆಯಲ್ಲಿ ಎಷ್ಟು ಜನ ಕುಟುಂಬದ ಸದಸ್ಯರಿದ್ದಾರೆ, ಅದರಲ್ಲಿ ಕ್ಲಾಸ್ 1 ಆಫೀಸರ್ಸ್ ಇದ್ದಾರಾ, ಕ್ಲಾಸ್ 2 ಆಫೀಸರ್ಸ್ ಇದ್ದಾರಾ, ಅವ್ರ ವರಮಾನ ಎಷ್ಟು ಇದೆಲ್ಲ. ಈಗ ಯಾಕಂದ್ರೆ 25 ಲಕ್ಷ ಆಗಿರೋದ್ರಿಂದ ಈಗ ಅಷ್ಟೊಂದು ಕಷ್ಟ ಆಗಲ್ಲ. ಆದ್ರೆ ಮೊದಲು ಇದುವರೆಗೆ 2 ಲಕ್ಷ ಮಾತ್ರ ಅದು ಅವಕಾಶ ಇದ್ದಿದ್ದು, ಹಾಗಾಗಿ ಎಲ್ರಿಗೂ ತಗೊಳ್ಳೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಅದ್ರ ಉದ್ದೇಶನೂ ಹಂಗೆ ಆಗಿತ್ತು. ಯಾಕಂದ್ರೆ ನನ್ನ ಹತ್ರ ದುಡ್ಡಿದೆ, ನಾನು ಏನ್ ಬೇಕಾದ್ರೂ ಮಾಡಬಹುದು, ನಾನು ಏನ್ ಬೇಕಾದ್ರೂ ಜಮೀನ್ ತಗೋಬಹುದು ಅಂತ ಹೋಗಿ ಜಮೀನನ್ನ ಪರ್ಚೇಸ್ ಮಾಡಿದ್ರೆ ಅವ್ರು ಅದನ್ನ ಕೃಷಿ ಕೆಲಸಕ್ಕೋಸ್ಕರ ಉಪಯೋಗಿಸೋದಿಲ್ಲ. ಅದನ್ನ ತಿರ್ಗಾ ಕನ್ವರ್ಷನ್ ಮಾಡೋದು, ಸೈಟ್ಗಳನ್ನ ಮಾಡೋದು, ಹೀಗೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅದ್ರ ಮೇಲೆ ಒಂದು ನಿರ್ಬಂಧ ಇತ್ತು. 2 ಲಕ್ಷ ರೂಪಾಯಿನ ಒಂದು ನಿರ್ಬಂಧ ಇತ್ತು. ಆದ್ರೆ ಈಗ ಕಾಲ ಬೆಳೆದಾಗ 2 ಲಕ್ಷ ರೂಪಾಯಿಗಿಂತ ಇದನ್ನ ಜಾಸ್ತಿ ಮಾಡೋದು ಸೂಕ್ತ ಅಂತ ಹೇಳಿ ಈಗ ಇತ್ತೀಚೆಗೆ ಸರ್ಕಾರ ಅದನ್ನ 25 ಲಕ್ಷ ರೂಪಾಯಿಗಳಿಗೆ ಜಾಸ್ತಿಯನ್ನು ಮಾಡಿದೆ. ಸೊ ಅದರ ಪ್ರಕಾರದಲ್ಲಿ ಇವತ್ತು ಭೂಮಿಯನ್ನ ತಗೋಬಹುದು. ಒಂದು ಕಂಡೀಷನ್ ಅವರು ಕೃಷಿಕರಾಗಿದ್ರೆ ಇದು ಸಮಸ್ಯೆ ಬರೋದಿಲ್ಲ. ಕೃಷಿಯೇತರರಾಗಿತ್ತು ಅಂತ ಹೇಳಿದ್ರೆ ಅವರು ಇನ್ಕಮ್ ಸರ್ಟಿಫಿಕೇಟ್ ಹಾಕಿ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಈ ಸ್ಮಾಲ್ ಮತ್ತೆ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಹೇಳಿ ಕರಿತೀವಿ, ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರ ಪ್ರಮಾಣ ಪತ್ರ. ಯಾಕಂದ್ರೆ ಇದುವೇ ಬ್ಯಾಂಕ್ಗಳಿಗೆ ಅರ್ಜಿಗಳನ್ನ ಕೊಟ್ಟು ಸಾಲವನ್ನ ತಗೋಬೇಕಾಗಿದ್ರೆ ಅಥವಾ ಸರ್ಕಾರದ ಕೆಲವು ಕನ್ಸೆಷನ್ಗಳು ಬರುತ್ತೆ, ಆ ಕನ್ಸೆಷನ್ಗಳನ್ನ ತಗೋಬೇಕಾದ್ರೆ ಅವರು ಸ್ಮಾಲ್ ಫಾರ್ಮರ್, ಮೀಡಿಯಂ ಫಾರ್ಮರ್ ಅಥವಾ ದೊಡ್ಡ ರೈತರ ಹಾಗೆ ಅಂತ ಹೇಳಿ ಬೇಕಾಗತ್ತೆ. ಸೊ ಇದಕ್ಕೂ ಅಷ್ಟೇ ಅವರು ತಾಲೂಕ್ ಕಚೇರಿಗೆ ಅರ್ಜಿಯನ್ನ ಕೊಡಬೇಕಾಗತ್ತೆ. ಇದು ಡೆಪ್ಯೂಟಿ ತಹಶೀಲ್ದಾರ್ ಸಹ ಕೊಡೋದಕ್ಕೆ, ಉಪ ತಹಶೀಲ್ದಾರ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ನಾಡ ಕಚೇರಿನಲ್ಲೂ ಸಹ ಇದನ್ನ ತಗೋಬಹುದು. ಆದ್ರೆ ಏನಂದ್ರೆ ಇಲ್ಲಿ ಅವರು ಅದನ್ನ ತಗೋಬೇಕಾದ್ರೆ ತಮಗೆ ಇರುವಂತಹ ಎಲ್ಲ ಜಮೀನಿನ ಮಾಹಿತಿಯನ್ನ ಕೊಡಬೇಕು. ಯಾವುದೋ ಒಂದು ಜಮೀನಿನ ಮಾಹಿತಿಯನ್ನು ಕೊಟ್ಟು ನಾನು ಸಣ್ಣ ರೈತ ಹಾಗೆ ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಡು ನಾಳೆ ಯಾರಾದರೂ ಅದ್ರ ಬಗ್ಗೆ ಅಬ್ಜೆಕ್ಷನ್ ಆಗ್ತು ಅಂತ ಹೇಳಿದ್ರೆ ಆಗ ಅವರು ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನ ಫೇಸ್ ಮಾಡಬೇಕಾಗತ್ತೆ. ಅಂದ್ರೆ ಕಾನೂನಿನ ಕ್ರಮಗಳನ್ನ ಅವ್ರ ಮೇಲೆ ತಗೊಳ್ಬೇಕಾದಂತಹ ಸಂದರ್ಭ ಬರುತ್ತೆ. ಮತ್ತೆ ನಿಜವಾಗಿ ಎಲ್ಲ ಈ ಸರ್ಟಿಫಿಕೇಟ್ಗಳ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸಲ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೊಡ್ತು ಅಂತ ಹೇಳಿದ್ರೆ ಅವರು ಅದಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ಅರ್ಥ. ಅವರು ಅದಕ್ಕೆ ಅರ್ಹತೆ ಇದ್ರೆ ಮಾತ್ರ ಅವರ ಸರ್ಟಿಫಿಕೇಟ್ಗಳನ್ನ ತಗೋಬೇಕು. ಈಗ ಜಾತಿ ಪ್ರಮಾಣ ಪತ್ರ ನಾವು ಹೇಳ್ತೀವಿ, ಈ ಸುಮಾರು ಕೇಸುಗಳನ್ನ ಪೇಪರ್ಗಳಲ್ಲಿ ಪ್ರತಿ ದಿವಸ ಅದನ್ನ ಓದ್ತಾ ಇರ್ತೀವಿ. ಇವ್ರು ಯಾವ್ದೋ ಆ ಜಾತಿಯವರಲ್ಲ ಆದ್ರೂ ಪರಿಶಿಷ್ಟ ಜಾತಿ ಅಂತ ಹೇಳ್ಕೊಂಡ್ರು, ಇವ್ರು ಪರಿಶಿಷ್ಟ ಪಂಗಡಕ್ಕೆ ಬರಲ್ಲ ಆದ್ರೂ ಪರಿಶಿಷ್ಟ ಪಂಗಡಕ್ಕೆ ಅಂತ ಹೇಳಿ ಅವರು ಸರ್ಟಿಫಿಕೇಟ್ ನ ತಗೊಂಡಿದ್ದಾರೆ, ಮೋಸ ಮಾಡಿದ್ದಾರೆ ಹಾಗೆ ಅಂತೇಳಿ ಅದು ತುಂಬಾ ಕಂಪ್ಲೇಂಟ್ಗಳು ಆ ತರದಲ್ಲಿ ಬರುತ್ತೆ. ಇದ್ರ ಉದ್ದೇಶ ಏನು, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಜನಾಂಗಕ್ಕೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅವರಿಗೆ ಕೆಲವು ಸವಲತ್ತುಗಳು ಇಲ್ಲ. ಅಂತವ್ರನ್ನ ಹುಡುಕಿ ಅವರಿಗೆ ಸರ್ಕಾರದ ಸವಲತ್ತು, ಯಾಕಂದ್ರೆ ಇದು ಬಜೆಟ್ನಲ್ಲಿ ಸಿಕ್ಕಿರುವಂತಹ ಪ್ರಾವಿಷನ್, ಅದು ಸರ್ಕಾರ ಇದಕ್ಕೋಸ್ಕರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡುತ್ತೆ. ಅದರ ಉದ್ದೇಶ ಅದು ಯಾರಿಗೆ ಸೇರ್ಬೇಕೋ ಅಂತವರಿಗೆ ಮಾತ್ರ ಆ ಸವಲತ್ತುಗಳು ದೊರಕಬೇಕು, ಬೇರೆಯವ್ರಿಗೆ ಅದು ಹೋಗಬಾರದು. ಸೊ ಆ ಕಾರಣಕ್ಕೋಸ್ಕರನೇ ಈ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಇಲ್ಲಾಂದ್ರೆ ಅವರು ಇಂಥ ಜಾತಿ ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡ್ಬೋದು, ಅದ್ರ ಸುಳ್ಳು ಹೇಳುವಂತದಾಗತ್ತೆ, ಸರ್ಕಾರಕ್ಕೆ ಮೋಸ ಮಾಡೋದಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ಒಂದು ಅಥಾರಿಟಿ ಅಂತ ಮಾಡಿ ತಹಶೀಲ್ದಾರ್ನ ಅಥಾರಿಟಿ ಅಂತ ಫಿಕ್ಸ್ ಮಾಡಿರೋದ್ರಿಂದ ಪರಿಶೀಲನೆ ಮಾಡಬೇಕಾದ್ರೂ ಅವ್ರ ತಂದೆ ಆ ಜಾತಿಗೆ ಸೇರಿದಾರ, ತಾಯಿ ಜಾತಿಗೆ ಸೇರಿದಾರ, ಅಣ್ಣ ತಮ್ಮಂದಿದಾರ, ಅವ್ರ ಸ್ಕೂಲ್ ದಾಖಲೆ ಏನ್ ಹೇಳುತ್ತೆ, ಇದನ್ನೆಲ್ಲ ಅದನ್ನ ನಾವು ಪರಿಶೀಲನೆ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಈ ಕೃಷಿಕ ಪ್ರಮಾಣ ಪತ್ರ ಆದರೂ ಅಷ್ಟೇನೆ, ಅವರು ಅಗ್ರಿಕಲ್ಚರ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಅವ್ರು ತಗೋಬಹುದು, ಅದಲ್ಲ ಅಂತ ಹೇಳಿದ್ರೆ ಅವರು ತಗೋಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸರ್ಟಿಫಿಕೇಟ್ ಗಳನ್ನ ಮಾಡಿದೆ. ಹಾಗೆ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಅಂತ ಹೇಳಿ ಒಂದು ಕೊಡುತ್ತೆ, ಅಂದ್ರೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳಿ ಕೊಡುತ್ತೆ. ಅಂದ್ರೆ ಸರ್ಕಾರದ ಯಾವುದೇ ಒಂದು ಯೋಜನೆಗೆ ಯಾವುದಾದ್ರೂ ಒಂದು ಭೂಮಿಯನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಾಗ ಅದನ್ನ ನಾವು ಕೊಡಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಸರ್ಕಾರದ ಉದ್ದೇಶಕ್ಕಾಯ್ತು ಅಂತ ಹೇಳಿದ್ರೆ ಈಗ ರಸ್ತೆಗಳ ಅಗಲೀಕರಣ ಆಗುತ್ತೆ, ಆಗ ಅಕ್ಕಪಕ್ಕದಲ್ಲಿರುವಂತಹ ಜಮೀನು ಇಲ್ಲ ನಾನು ಕೊಡೋದಿಲ್ಲ, ನನ್ನ ಇಷ್ಟಗಳ ಜಾಗ ಬಿಟ್ಟು ಮುಂದಕ್ಕೆ ಮಾಡ್ಕೊಂಡೋಗಿ ರಸ್ತೆ ಅಂತ ಹೇಳಿದ್ರೆ ಅವಕಾಶ ಇಲ್ಲ. ಅದಕ್ಕೆ ಅದು ಬಲವಂತಕ್ಕಾದರೂ ಆ ಜಮೀನನ್ನು ತಗೋಬೇಕಾಗತ್ತೆ. ಯಾಕಂದ್ರೆ ಆರ್ಟಿಸ್ಟ್ನಲ್ಲಿ ಎಲ್ಲಾ ಭೂಮಿನೂ ಸರ್ಕಾರದ ಭೂಮಿ ಅಂತಾನೆ ಮೆನ್ಷನ್ ಮಾಡಿರುವಂತಹದ್ದು. ಸೊ ಹಾಗಾಗಿ ಆ ತರದಲ್ಲಿ ಅವರೇನಾರು ತಮ್ಮ ಭೂಮಿಯನ್ನ ಈ ರಸ್ತೆಗೆ ಕಾಲುವೆಗೆ ಸಂಬಂಧಪಟ್ಟಾಗೆ ಅಥವಾ ಹಾಸ್ಟೆಲ್ಗಳನ್ನ ಕಟ್ಟೋದಕ್ಕೆ ಡ್ಯಾಮ್ಗಳನ್ನ ಕಟ್ತಾರೆ, ಇಂತಹ ಸಮಯದಲ್ಲಿ ಅವರು ಭೂಮಿಯನ್ನ ಕಳ್ಕೊಂತು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಕೆಲವು ಮೀಸಲಾತಿಗಳು ಅವರಿಗೆ ದೊರಕತ್ತೆ. ಅಂತ ಸಮಯದಲ್ಲಿ ಅವರು ಈ ಯೋಜನಾ ನಿರಾಶ್ರಿತರ ದೃಢೀಕರಣ ಪತ್ರವನ್ನ ಪಡ್ಕೋಬಹುದು. ಅದರಲ್ಲಿ ರೈತ, ಅವನ ಮಕ್ಕಳು, ಮೊಮ್ಮಕ್ಕಳು ಅವ್ರಿಗೂ ಸಹ ಇದು ಎಲಿಜಿಬಿಲಿಟಿ ಇರುತ್ತೆ. ಸೊ ಇದನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ರೈತರಿಗೆ ಸಾಮಾನ್ಯವಾಗಿ ಬೇಕಾಗಿರುವಂತಹದ್ದು ಈ ದೃಢೂತಿ ಪ್ರಮಾಣ ಪತ್ರ ಅಂತ ಹೇಳಿ ಕರಿತೀವಿ. ಅದೇನು ದೃಢೂತಿ ಅಂದ್ರೆ ತುಂಬಾ ದೊಡ್ಡದು ಅಂತಲ್ಲ, ಅದು ಸಾಲ್ವೆನ್ಸಿ ಸರ್ಟಿಫಿಕೇಟ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೆಯುತ್ತೆ. ಅಂದ್ರೆ ಬ್ಯಾಂಕ್ ನಲ್ಲಿ ತಮ್ಮ ಜಮೀನನ್ನ ಆಧಾರವಾಗಿಟ್ಟು ಸಾಲವನ್ನ ಪಡಿಬೇಕು ಅಂತ ಹೇಳಿದ್ರೆ ಈ ಸಾಲ್ವೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಒಂದು ಭೂಮಿಗೆ ಎಷ್ಟು ಬೆಲೆ ಇದೆ ಅದ್ರ ಮೇಲೆ ಇಷ್ಟು ಸಾಲವನ್ನ ಕೊಡಬಹುದು. ಈಗ 5 ಲಕ್ಷ ರೂಪಾಯಿನ ಭೂಮಿ ಇದೆ, ಅದಕ್ಕೆ ಬೆಲೆ 5 ಲಕ್ಷ ಆಗುತ್ತೆ. ಇವ್ರಿಗೆ ಏನಾದ್ರು 1 ಲಕ್ಷ ರೂಪಾಯಿಂದ ಸಾಲ ಬೇಕಾಗಿದೆ ಅಂತ ಹೇಳಿದ್ರೆ ಅದನ್ನ ಪ್ರೊಡ್ಯೂಸ್ ಮಾಡಬೇಕಂತ ಸಂಬಂಧಪಟ್ಟಂತ ಅಥಾರಿಟಿ ಮುಂದೆ ಅದನ್ನ ಕೊಡಬೇಕು ಅಂತ ಹೇಳಿದ್ರೆ ಈ ಸಾಲ್ವೆನ್ಸಿ ಸರ್ಟಿಫಿಕೇಟ್ ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಹೀಗಾಗಿ ಈ ರೀತಿಯಾದಂತಹ ಸರ್ಟಿಫಿಕೇಟ್ ಗಳು ಸಹ ನಮ್ಮಲ್ಲಿ ಸಿಗುತ್ತೆ. ಇದಲ್ಲದೆ ಈ ಲೈಫ್ ಸರ್ಟಿಫಿಕೇಟ್ ಅಂತ ಹೇಳಿ ಪ್ರತಿ ವರ್ಷ ಈ ಪೆನ್ಷನರ್ಸ್ ಗೆ ಕೇಳ್ತಾರೆ, ಲಿವಿಂಗ್ ಸರ್ಟಿಫಿಕೇಟ್ ಅಥವಾ ಲೈಫ್ ಸರ್ಟಿಫಿಕೇಟ್ ಅಂತ ಪೆನ್ಷನರ್ಸ್ ಕೇಳ್ತಾರೆ. ಅಥವಾ ಬೇರೆ ಕಡೆ ಈಗ ಅನೇಕ ಪೆನ್ಷನ್ಗಳು, ಸರ್ಕಾರದ ಪೆನ್ಷನ್ ಯೋಜನೆಗಳಿರುತ್ತೆ, ಅವರು ವರ್ಷಕ್ಕೊಂದ್ಸರಿ ತಾವು ಬದುಕಿದೀವಿ ಅಂತ ಹೇಳಿ ಹೇಳಬೇಕಾಗತ್ತೆ. ಸೊ ಅಂತ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೂ ಸಹ ಒಂದು ಪ್ರಮಾಣ ಪತ್ರವನ್ನ ಕೊಡೋದಕ್ಕೆ ಅವಕಾಶ ಇದೆ, ಲಿವಿಂಗ್ ಸರ್ಟಿಫಿಕೇಟ್ ಅಂತ ಹೇಳಿ ಅದನ್ನು ಕರೆಯುತ್ತೆ. ಇದು ಸಹ ನಮ್ಮ ಉಪ ತಹಶೀಲ್ದಾರ್ ಮತ್ತು ತಹಶೀಲ್ದಾರ್ ಇಬ್ರು ಅದನ್ನ ಕೊಡೋದಕ್ಕೆ ಅಧಿಕಾರವನ್ನ ಹೊಂದಿದ್ದಾರೆ. ಅದು 7 ಕೆಲಸದ ದಿವಸಗಳಲ್ಲಿ ಅದನ್ನ ತಗೋಬಹುದು. ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋದು ಈ ಹಿಂದುತ್ವ ಪ್ರಮಾಣ ಪತ್ರ ಹಾಗೆ ಅಂತೇಳಿ ಕರೀತಾರೆ. ಇದು ತುಂಬಾ ದೊಡ್ಡ ಇಶ್ಯೂ, ಯಾವಾಗಲೂ ಬರ್ತಾ ಇರುತ್ತೆ. ಈಗ ತಹಶೀಲ್ದಾರರು ಕೊಡುವಂತಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಜಾತಿ ಪ್ರಮಾಣ ಪತ್ರ ಏನಿದೆ ಅದರ ಆಧಾರದ ಮೇಲೆ ಸರ್ಕಾರದ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಡಿಫೆನ್ಸ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಯಾವುದೇ ಇರ್ಬೋದು, ಅಲ್ಲಿ ಅದನ್ನ ಆಧಾರದ ಮೇಲೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅದು ಮೀಸಲಾತಿ ಮೇಲೆ, ಅದಕ್ಕೆ ಯಾವ್ಯಾವ ಕ್ಯಾಟಗರಿಗೆ ಅಂತ ಮೀಸಲಾತಿ ಕೊಟ್ಟಿರುತ್ತೋ ಆ ಕ್ಯಾಟಗರಿನಲ್ಲಿ ಇವ್ರು ಬರ್ತಾರೆ ಅಂತ ಹೇಳಿ ಅದನ್ನ ಕೊಟ್ಟು ಅದು ಈವನ್ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ಗಳು ಸಂಬಂಧಪಟ್ಟಾಗೂ ಸಹ ಅವ್ರಿಗೆ ಆ ರಿಸರ್ವೇಷನ್ ಅನ್ನ ತಗೊಂಡಿತ್ತು ಅಂತ ಹೇಳಿದ್ರೆ ಆ ನಂತರ ಅವ್ರು ಎಲ್ಲಿ ಯಾವ ಇಲಾಖೆಗೆ ಕೆಲಸಕ್ಕೆ ಸೇರ್ಕೊಳ್ತಾರೆ ಆ ಕೆಲಸಕ್ಕೆ ಸೇರಿದಂತ ಇಲಾಖೆಯವರು ಇವ್ರು ಕೊಟ್ಟಿರುವಂತಹ ಒಂದು ಸರ್ಟಿಫಿಕೇಟ್ ನ ಜೆರಾಕ್ಸ್ ಮಾಡಿ ಸಂಬಂಧಪಟ್ಟಂತ ಡಿಸಿಗಳಿಗೆ ಬರೀತಾರೆ. ಇದು ಸಿಂಧುತ್ವ ಸರಿಯಾಗಿದೆಯಾ, ಇದು ನಿಜವಾಗ್ಲೂ ಇವರು ಇಂಥ ಜಾತಿಗೆ ಸೇರಿದಾರ ಅನ್ನೋದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಗಳನ್ನ ಕೊಡಬೇಕು ಹಾಗೆ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಡಿಸಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರುತ್ತೆ. ಆ ಸಮಿತಿ ತಿಂಗಳಿಗೆ ಒಂದು ಅಥವಾ 2 ಸಲ ಮೀಟಿಂಗ್ ಅನ್ನು ಮಾಡಿ ಇವ್ರು ಕೊಟ್ಟಿರುವಂತಹ ದಾಖಲೆಗಳು, ಸ್ಥಳ ಪರಿಶೀಲನೆಗಳು ಇದರ ಆಧಾರದ ಮೇಲೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಈ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೂ ಸಹ ಸಾಕಷ್ಟು ಅದರ ವಿವರಗಳನ್ನು ನೋಡೇ ತಹಶೀಲ್ದಾರ್ ಕೊಟ್ಟಿರ್ತಾರೆ. ಅಷ್ಟಾಗೂ ಕೆಲವು ಸರಿ ಗೊತ್ತಿಲ್ಲದೇನೆ ಆಗಿರುವಂತಹ ತಪ್ಪುಗಳೇನಾರಿತ್ತು ಅಂತ ಹೇಳಿದ್ರೆ, ಅಂದ್ರೆ ಅವರ ಜಾತಿಗೆ 2 ಈಗ ಕಾಡು ಕುರುಬ, ಜೇನು ಕುರುಬ ಇತ್ಯಾದಿಗಳು ಇದ್ದಾಗ ಅವೆಲ್ಲ ಟ್ರೈಬ್ಗಳಿಗೆ ಹೊರಟೋಗ್ಬಿಡುತ್ತೆ. ಅವ್ರು ಬರೀ ಕುರುಬ ಅಂತ ಜಾತಿ ಇದ್ದು ಅದ್ರ ಹಿಂದೆ ಏನಾದ್ರು ಇದೊಂದು ಸೇರಿಸಿ ಕಾಡು ಕುರುಬ, ಜೇನು ಕುರುಬ ಅಂತ ಏನಾದ್ರು ತಗೊಂಡಿರ್ತಾರೆ, ಅದರ ಆಧಾರದ ಮೇಲೆ ಸರ್ಕಾರಿ ಕೆಲಸಕ್ಕೆ ಏನಾದ್ರು ಸೇರ್ಕೊಂಡಿದ್ರೆ ಈ ಸಿಂಧುತ್ವ ಪ್ರಮಾಣ ಪತ್ರದಲ್ಲಿ ಅವರು ಆ ಜಾತಿಗೆ ಸೇರಿಲ್ಲ ಅಂತ ಆಯ್ತು ಅಂತ ಹೇಳಿದ್ರೆ ಅವರ ಕೆಲಸ ಹೊರಟೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅದನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿ ಸಿಂಧುತ್ವ ಪ್ರಮಾಣ ಪತ್ರವನ್ನ ಕೊಡುತ್ತೆ. ಅವರಿಗೆ ಸಂಬಂಧಪಟ್ಟಂತ ಇಲಾಖೆಗಳೇ ನೇರವಾಗಿ ಬರೆದು ಅದನ್ನ ತಗೊಳತ್ತೆ. ಹಾಗೆ ಇನ್ನು ಇತರೆ ಸರ್ಟಿಫಿಕೇಟ್ಗಳಿಗೆ ಬರೋದಾಗಿದ್ರೆ ಮರು ವಿವಾಹ ಆಗಿಲ್ಲ ಅಂತನ್ನೋದಕ್ಕೂ ಒಂದು ಸರ್ಟಿಫಿಕೇಟ್ ಕೊಡೋದಕ್ಕೆ ಅವಕಾಶ ಇರುತ್ತೆ, ನಾಟ್ ರೀಮ್ಯಾರಿಡ್ ಸರ್ಟಿಫಿಕೇಟ್ ಅಂತ. ಯಾಕೆಂದ್ರೆ ಕೆಲವು ಗಂಡ ಸತ್ತ ನಂತರ ಈಗ ವಿಧವಾ ವೇತನ ಅಂತ ಹೇಳಿ ಸರ್ಕಾರ ಕೊಡುತ್ತೆ, ಅದು ಆಕೆ ವಿಧವೆ ಆಗಿದ್ದಾಳೆ, ಇನ್ಯಾರು ಆಕೆನ ನೋಡ್ಕೊಳ್ಳೋರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅನಾಥ ವಿಧವಾ ವೇತನ ಆಗಿ ಅಂತೇಳಿ ಕೊಡುತ್ತೆ. ಆಕೆ ಏನಾದ್ರು ತಿರ್ಗಾ ಮದುವೆ ಆಯ್ತು ಅಂತ ಹೇಳಿದ್ರೆ ಅದು ಅಲ್ಲಿಗೆ ನಿಂತೋಗ್ಬೇಕು, ಅದು ಕಾನೂನಿನ ಪ್ರಕಾರದಲ್ಲಿ ಆಕೆಗೆ ನಿಂತು ಹೋಗ್ಬೇಕು. ಯಾಕಂದ್ರೆ ಆಕೆಗೆ ಇನ್ನೊಬ್ರು ವಾರಸದಾರ ಸಿಕ್ಕಿದ್ರು, ಆಕೆಯನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ವಾರಸದಾರ ಸಿಕ್ಕಿದ್ದಾರೆ, ಹಾಗಾಗಿ ಈ ಸವಲತ್ತು ಅವ್ರಿಗೆ ಕೊಡಬಾರದು ಹಾಗೆ ಅಂತ. ಅದನ್ನೇನಾರು ಯಾರು ಪ್ರಶ್ನೆ ಮಾಡಿ ಇವ್ರಿಗೆ ಮದುವೆ ಆಗಿದೆ ಆಗಿಲ್ಲ ಇದು ಅಂತ ಹೇಳಿದಾಗ ಈ ನಾಟ್ ರೀಮ್ಯಾರಿಡ್ ಮರು ಮದುವೆ ಆಗಿಲ್ಲ ಅಂತನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಮಾಣ ಪತ್ರವನ್ನ ತಗೊಳ್ಳೋದಕ್ಕೆ ಅವಕಾಶ ಇದೆ. ಇದು ಉಪ ತಹಶೀಲ್ದಾರ್ ತಹಶೀಲ್ದಾರ್ ಅದನ್ನ ಕೊಡಬಹುದು, ಇದಕ್ಕೂ ಸಹ ಅವಕಾಶ ಇದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಪ್ರಮಾಣ ಪತ್ರಗಳು ಏನು ಜನಕ್ಕೆ ತೀರ ಅಗತ್ಯ ಇದೆ ಅಂತಹ ಸರ್ಟಿಫಿಕೇಟ್ಗಳನ್ನ ಕೊಡೋದಕ್ಕೆ ಕಂದಾಯ ಇಲಾಖೆಗೆ ಅವಕಾಶ ಇರೋದ್ರಿಂದ ಸಾಕಷ್ಟು ದಾಖಲೆಗಳನ್ನ ಸಹ ಅದಕ್ಕೆ ಕೊಡಬೇಕಾಗತ್ತೆ. ಅವುಗಳನ್ನು ಕೊಟ್ಟು ಸರ್ಟಿಫಿಕೇಟ್ಗಳನ್ನ ತಗೋಬೇಕು. ಆದ್ರೆ ನಿಜವಾಗೂ ಅರ್ಹತೆ ಇರುವಂತವ್ರು ಮಾತ್ರ ಈ ಸರ್ಟಿಫಿಕೇಟ್ಗಳನ್ನ ತಗೊಳ್ಳಿ ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅನರ್ಹರು ಸರ್ಟಿಫಿಕೇಟ್ಗಳನ್ನ ತಗೊಳ್ಳದೇ ಇರೋದು ಒಳ್ಳೇದು, ಬೇರೆಯವ್ರಿಗೊಂದು ಅವಕಾಶ ಕೊಟ್ಟಾಗತ್ತೆ. ಒಳ್ಳೇದು ಡಾಕ್ಟರ್ ರಂಗನಾಥ್ ಅವರೇ, ಇದುವರೆಗೂ ಕಂದಾಯ ಇಲಾಖೆಯಿಂದ ನೀಡಲಾಗುವ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಂದಾಯ ಇಲಾಖೆಯಿಂದ ನೀಡಲಾಗುವ ಪ್ರಮಾಣ ಪತ್ರಗಳು ಈ ಕುರಿತು ಮಾತನಾಡಿದವರು ನಿವೃತ್ತ ತಹಶೀಲ್ದಾರ್ ಡಾಕ್ಟರ್ ವಿ ರಂಗನಾಥ್. ಇನ್ನು ನಮ್ಮ ಮುಂದಿನ ಭೂಮಿ ಬದುಕು ಸರಣಿಯಲ್ಲಿ ಕಂದಾಯ ಇಲಾಖೆಯ ಬಗ್ಗೆ ರೈತರು ತಿಳಿದಿರಬೇಕಾದ ಅಂಶಗಳನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ನಿವೃತ್ತ ತಹಶೀಲ್ದಾರ್ ಡಾಕ್ಟರ್ ವಿ ರಂಗನಾಥ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ಭೂಮಿ ಬದುಕು ಭೂ ದಾಖಲೆಗಳ ನಿರ್ವಹಣೆ ಕುರಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.